50 languages. 54. 54. التسوق. التبضع. سامانುಗಳ خريدي. أريد أن أشتري هدية. ನಾನು ಒಂದು ಉಡುಗೊರೆಯನ್ನು ಕೊಳ್ಳ ಬಯಸುತ್ತೇನೆ. ولكن ألا تكون مكلفة؟ ಆದರೆ ತುಂಬಾ ದುಬಾರಿಯದಲ್ಲ. ربما حقيبة يد. ಬಹುಶಃ ಒಂದು ಕೈಚೀಲ. ما اللون الذي تريدينه؟ ಯಾವ ಬಣ್ಣ ಬೇಕು؟ أسود. بني أم أبيض؟ قبو، كندو، أتوا بلي؟ حقيبة كبيرة أم صغيرة؟ دوددو أتوا تشكدو؟ ممكن أن أرى هذه؟ نانو إيوغلنو ومي نودا بهده؟ هل هي من جلد؟ ಇದು ಚರ್ಮದ್ದೆ? ಅಮ್ ಹಿಯ ಮಿನ್ ಮಾದತಿನ್ ಇಸ್ತಿನಾಯಿಯ? ಅಥವಾ ಪ್ಲಾಸ್ಟಿಕ್ ನದ್ದೆ? ತಬಾನ್ ಮಿನ್ ಜಿಲ್ದ್. ಖಂಡಿತವಾಗಿಯೂ ಚರ್ಮದ್ದು. ವಹಿಯ ಮಿನ್ ನೌಅಯ್ಯತಿನ್ ಜಯ್ಯಿದತಿನ್ ಲಿಲ್ ಗಾಯ. ಇದು ಉತ್ತಮ ದರ್ಜೆಯದು. والحقيبة ثمنها مناسب جدا. ಈ ಕೈಚೀಲ ನಿಜವಾಗಿಯೂ ಕಾಸಿಗೆ ತಕ್ಕ ಬೆಲೆಯದು. إنها تعجبني. ಇದು ನನಗೆ ತುಂಬಾ ಇಷ್ಟವಾಗಿದೆ. سأخذها. ನಾನು ಇದನ್ನು ತೆಗೆದುಕೊಳ್ಳುತ್ತೇನೆ. يمكنني تبديلها. ನಾನು ಬೇಕೆಂದರೆ ಇದನ್ನು ಬದಲಾಯಿಸಬಹುದೇ? بالطبع. ಖಂಡಿತವಾಗಿಯೂ. سنغلفها لك كهدية. ನಾವು ಇದನ್ನು ಉಡುಗೊರೆ ಪೊಟ್ಟಣದಲ್ಲಿ ಕಟ್ಟಿಕೊಡುತ್ತೇವೆ. الصندوق هناك. ಅಲ್ಲಿ ನಗದು ಪಾವತಿ ಸ್ಥಳ ಇದೆ.